ಅಲ್ಲಿ ಆಗಸ್ಟ್ 31 ಮಂಗಳವಾರ ರಾತ್ರಿ 9 ಗಂಟೆಯಿಂದ 10 ಗಂಟೆಯವರೆಗೆ ಜಲಶಕ್ತಿ ಅಭಿಯಾನ ಕುರಿತಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನಿಂಗ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಆತ್ಮೀಯ ಕೃಷಿ ಬಾಂಧವರಿಗೆಲ್ಲ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದರಲ್ಲಿ ರೇಷ್ಮೆ ಕೃಷಿ ಅನುಭವ ಕುರಿತು ಶ್ರೀ ಜಿ ದೊಡ್ಡ ಕಡ್ಲಬಾಳಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಕೇಶವರಾಯನ ಬಂಡಿ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿನ ರೈತರು ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಮಲ್ಲಿಗೆ ಹೂವನ್ನು ಬೆಳೀತಾರೆ, ಜೊತೆಗೆ ತೋಟಗಾರಿಕೆ ಬೆಳೆಗಳು, ಅದರಲ್ಲೂ ವಿಶೇಷವಾಗಿ ದಾಳಿಂಬೆ ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಇನ್ನೂ ಮುಖ್ಯವಾಗಿ ವಾಣಿಜ್ಯ ಬೆಳೆಗಳಲ್ಲಿ ರೇಷ್ಮೆಯನ್ನು ಹೆಚ್ಚಾಗಿ ಬೆಳೀತಾರೆ. ಈ ಮೂರು ಬೆಳೆಗಳಲ್ಲಿ ಮಲ್ಲಿಗೆ ಹೂವು, ದಾಳಿಂಬೆ ಬೆಳೆಯಾಗಿರ್ಬೋದು ಮತ್ತು ರೇಷ್ಮೆ ಬೆಳೆಯಾಗಿರ್ಬೋದು, ಇದು ರೈತರಿಗೆ ಒಂದು ರೀತಿಯಿಂದ ಹಣಕಾಸಿನ ಅಭಿವೃದ್ಧಿಗೆ ನೆರವಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ನಮ್ಮೊಟ್ಟಿಗೆ ಈಗ ಈ ಗ್ರಾಮದ ಜಿ ದೊಡ್ಡ ಕಡ್ಲಬಾಳಪ್ಪ ಅಂತಕ್ಕಂಥ ಒಬ್ಬ ರೈತರು ನಮ್ಮೊಟ್ಟಿಗಿದ್ದಾರೆ. ಇವರು ರೇಷ್ಮೆ ಬೆಳೆಯನ್ನು ಬೆಳೀತಾ ಇದ್ದಾರೆ, ಆ ಮೂಲಕ ತಮ್ಮ ಕುಟುಂಬದ ಅಭಿವೃದ್ಧಿಯನ್ನು ಕಾಣ್ತಾ ಬಂದಿರತಕ್ಕಂಥವರು. ಅವರನ್ನು ಈಗ ಮಾತನಾಡಿಸೋಣ. ನಮಸ್ಕಾರ ಜಿ ದೊಡ್ಡ ಕಡ್ಲಬಾಳಪ್ಪರೆ. ನಮಸ್ಕಾರ ಕಡ್ಲಬಾಳಪ್ಪರೆ. ಈಗ ಜಿ ದೊಡ್ಡ ಕಡ್ಲಬಾಳಪ್ಪ ಅನ್ನೋದಿದೆ ಅಲ್ಲ, ಈ ಕಡ್ಲಬಾಳಪ್ಪ ಅಂತಕ್ಕಂಥದ್ದು ಅದು ಒಂದು ಊರಿನ ಹೆಸರು, ಊರಿನ ಹೆಸರು ಮತ್ತು ಅಲ್ಲಿ ಒಂದು ದೇವರಿದೆ ಊರಿನ ಹೆಸರು ಇಟ್ಬಿಟ್ರೆ ಅದನ್ನೇ ಇಟ್ಬಿಟ್ಟಿದ್ದಾರೆ ನಮ್ಗೆ ಕಡ್ಲಬಾಳಪ್ಪ ಅಂತೇಳಿ. ಕಡ್ಲಬಾಳ ಅಂಜನೆಯನ್ನ ಕಡ್ಲಬಾಳಪ್ಪ ಅಂತೇಳಿ ಕರೀತಾರೆ. ಈಗ ನೀವು ವಿದ್ಯಾಭ್ಯಾಸ ಮಾಡಿದ್ರಿ, ಏನ್ ಮಾಡಿದ್ರಿ? ಎಸ್ಎಸ್ಎಲ್ಸಿ ಫೇಲ್ ಆಗಿ ಬಿಟ್ಬಿಟ್ರ, ಫೇಲ್ ಆಗಿದ್ದಕ್ಕೆ ಬಿಟ್ಬಿಡ್ರಿ, ವ್ಯವಸಾಯಕ್ಕೆ ಬಂದ್ರಿ. ನಿಮ್ಮ ತಂದೆಯವರು ಅವ್ರ ಕಾಲಕ್ಕೆ ವ್ಯವಸಾಯ ಮಾಡ್ತಿದ್ರು. ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ಸುಮಾರು ಒಂದು 34 ಎಕರೆ ಇದೆ ಸರ್. 34 ಎಕರೆ ಇದೆ. ಓಹೋ, ದೊಡ್ಡ ಹಿಡುವಳಿದಾರು ನೀವು ಅಂದ್ರೆ. ನೀರಾವರಿ ಏನೇ ಇಲ್ಲ? ಇಲ್ಲ, ನೀರಾವರಿ ಒಂದು 15 ಎಕರೆ ಇದೆ ಸರ್. ಒಂದ್ ಹತ್ರ 15 ಎಕರೆ ಇದೆ. ನೀರಾವರಿ ಅಂದ್ರೆ ಏನು? ಪಂಪ್ ಸೆಟ್ ಸರ್, ಬೋರ್ವೆಲ್. ಬೋರ್ವೆಲ್ ಇದೆ, ನೀವೇ ಹಾಕ್ಸಿರೋದು? ನಾವೇ ಹಾಕ್ಸಿ. ಮತ್ತೆ ಇನ್ನಿದ್ದು ಖುಷಿಕೆ ಸರ್, ಬರೋಲ್ಲ. ಎಲ್ಲ ಹೊರವಲ್ಲ ಮಳೆ ಆಶ್ರಿತ. ಈಗ ನೀವು ವ್ಯವಸಾಯ ಮಾಡ್ತಿರೋದು ಎಲ್ಲಿ? ನೀರಾವರಿ ಭೂಮಿಯಲ್ಲೋ? ನೀರಾವರಿನು ಮಾಡ್ತೀವಿ, ಕುಸ್ಕಿನೂ ಮಾಡಿವಿ ಸರ್. ಕುಸ್ಕಿನೂ ಮಾಡ್ತೇವೆ, ಮೆಕ್ಕೆಜೋಳ ಹಾಕಿವಿ ಸರ್. ಈಗ ಅಷ್ಟು 34 ಎಕರೆ ನಿಮ್ಮ ಒಂದೇ ಕುಟುಂಬಕ್ಕೆ ಇದೆಯಾ ಅಥವಾ ಅಣ್ಣತಮ್ಮದ? ಇಬ್ಬರು ಇದೀವಿ. ಈಗ ನಿಮ್ಮ ಭಾಗಕ್ಕೆ ಬಂದಿರೋದು 15 ಎಕರೆ. ನಿಮ್ಮ ಭಾಗಕ್ಕೆ 17 ಎಕರೆ ಬಂದಿದೆ. ಆ 17 ಎಕರೆಯನ್ನ ನೀವು ಕೃಷಿ ಮಾಡ್ತಾ ಇದ್ದೀರಿ. 17 ಎಕರೆಯಲ್ಲಿ ಏನೇನ್ ಮಾಡ್ತೀರಿ? 17 ಎಕರೆಯಲ್ಲಿ ಈಗ ಒಂದು 6 ಎಕರೆ ರೇಷ್ಮೆ ಹಾಕಿವಿ ಸರ್. ಒಂದು 3 ಎಕರೆ ಮಲ್ಲಿಗೆ ಹಾಕಿವಿ ಸರ್. 1-5 ಎಕರೆ ಕುಸ್ಕಿಗೆ ಮೆಕ್ಕೆಜೋಳ ಹಾಕಿವಿ ಸರ್. ಮೆಕ್ಕೆಜೋಳ ಇದ್ದದ್ದು ನವಣೆ ಹಾಕಿವಿ ಸರ್ ಸ್ವಲ್ಪ. ಈ ತರ ಈಗ ರೇಷ್ಮೆ ಹಾಕಿರಿ ಮತ್ತೆ ಮಲ್ಲಿಗೆ ಹಾಕಿ. ಮಲ್ಲಿಗೆ ಹಾಕಿವಿ ಸರ್. ಕುಸ್ಕಿ ಭೂಮಿಗೆ ಮೆಕ್ಕೆಜೋಳ ಹಾಕಿರಿ. ನಿಮ್ಗೆ ಊಟಕ್ಕೆ ಏನ್ ಬೆಳಿತೀರಿ? ಊಟಕ್ಕ ಇದು CSH5 ಅಂತ ಉಣ್ಣಜೋಳ ಹಾಕಿವಿ ಸರ್. ಅದು 1 ಎಕರೆ ಹಾಕಿವಿ ಸರ್. ಹಾಕಿರಿ, ಜೋಳನ ಹಾಕಿರಿ. ಯಾಕಂದ್ರೆ ರೈತರು ಆಹಾರ ತಮ್ಮ ಆಹಾರ ತಾವೇ ಬೆಳ್ಕೊಳ್ತಾರೆ. ಜೋಳ ಬೆಳ್ಕೊಳ್ತಾರೆ, ನವಣೆ ನೆಲ್ಲು ಇದೆಲ್ಲ ತಮಗೆ ಎಷ್ಟು ಬೇಕಷ್ಟು ಬೆಳ್ಕೊಳ್ತಾರೆ. ಸೊ ನೀವು ಒಂದ್ ಕಡೆಗೆ ಹೆಚ್ಚು ವಾಣಿಜ್ಯ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರಿ, ಹೌದಾ? ಹಾಗಾಗಿ ನೀವು ಜೋಳವನ್ನು ನಿಮ್ಮ ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಬೆಳ್ಕೊಳ್ತೀರಾ ಅಥವಾ ಹೆಚ್ಚಾದ್ರು ಮಾರಾಟ ಮಾಡ್ತೀರಾ? ಹೆಚ್ಚಾದ್ರು ಮಾರಾಟ ಮಾಡ್ತೀವಿ ಸರ್. ಸುಮಾರು 1 ಪ್ಯಾಕೆಟ್ ಅಂದ್ರೆ 1 ಎಕರೆ ಆಯ್ತು ಸರ್. ಜೋಳ ಸುಮಾರು 1-20 ಕ್ವಿಂಟಲ್ ಆಗೋಷ್ಟು ಆಗತ್ತೆ ಸರ್ ಜೋಳ. ಈಗ ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಕೃಷಿಯಲ್ಲಿ ಯಾವ್ದು ಲಾಭದಾಯಕ ಆಗಿದೆ? ಕೃಷಿಯಲ್ಲಿ ನಮಗೆ ಈ ರೇಷ್ಮೆನೇ ಲಾಭದಾಯಕ ಸರ್. ಈಗ ಹೆಚ್ಚಿಂದ ಮೊದಲು ಇದನ್ನೇ ಮಾಡ್ತಿದ್ರ ನೀವು? ಇಲ್ಲ ಸರ್, ಈಗ ಒಂದು 2010 ಹಾಕಿವಿ ಸರ್. ಈ ಕಡೆ ಒಂದು 10 ವರ್ಷದಿಂದ ನೀವು ರೇಷ್ಮೆ ಬೆಳೆ ಹಿಂದೆ ಏನ್ ಮಾಡ್ತಿದ್ರಿ? 10 ವರ್ಷದಿಂದ ನೀವು 10 ವರ್ಷದ ಹಿಂದೆ ಇದು ಮೆಣಸಿ ಗಿಡ, ಬದ್ನಿ ಗಿಡ ಇಂಥವ್ ನಮ್ಮ ಯಜಮಾನರ ಕಾಲದಾಗ, ಈರುಳ್ಳಿ ಇಂಥವ್ ಬೆಳಿತೀವಿ ಸರ್. ಒಟ್ಟು ತರಕಾರಿ ಬೆಳೆಗಳನ್ನು ಬೆಳಿತೀವಿ 10 ವರ್ಷದಿಂದ. 10 ವರ್ಷದಿಂದ ನೀವು ಆ ಕೆಲಸ ಮಾಡ್ತಿದ್ರಿ? ಆ ಕೆಲಸ ಮಾಡ್ತಿದ್ವಿ ಸರ್. ನೀರು ಕಟ್ಟೋದು ಹೊಲದಾಗ. ನಿಮ್ ತಂದೆಯವ್ರ ಕೈಯಲ್ಲಿದ್ರ ಅವ್ರಿ? ನಮ್ ತಂದೆಯವ್ರ ಇದ್ರು ಸರ್. ಆಗ ಔಷಧಿ ಹೊಡೆದ ನಾವು ಮಾಡ್ತಿದ್ವಿ ಸರ್. ಆಗಿನ ಭೂಮಿಯನ್ನು ಹಂಚಿಕೆ ಆಗಿದ್ದಿಲ್ಲ? ಇದ್ದಿಲ್ಲ ಸರ್. ಅವಾಗಿನ ಭೂಮಿ ಹಂಚಿಕೆ ಆಗಿದ್ದ ಸರ್. ಇತ್ತೀಚೆಗೆ ನಾವು ತಮ್ಮನವರು ನಾವು ಕೂಡ ಇರೋದ್ರಿಂದ 34 ಎಕರೆ ಸರ್. ನಮ್ಮಣ್ಣವರೊಬ್ರು ಬೇರೆ ಆದ್ರು, ಅವ್ರಿಗೆ 17 ಎಕರೆ ಸರ್. ಈಗ ಒಂದು 10 ವರ್ಷದಿಂದ ನೀವು ರೇಷ್ಮೆ ಬೆಳೆಯನ್ನ ಬೆಳಿತಾ ಇದ್ರಿ. ಮಲ್ಲಿಗೆ? ಮಲ್ಲಿಗೆ ಕೂಡ 96 ಮಾಡ್ತಾ ಇದ್ದೀವಿ ಸರ್. ಮೊದಲು ರೇಷ್ಮೆ ಬೆಳೆಗಿಂತ ಮೊದಲ ಸರ್. ಅದು ಲಾಭದಾಯಕ ಆಗಿತ್ತ? ಅದು ಕೂಡ ಲಾಭದಾಯಕ ಸರ್, ಪರವಾಗಿಲ್ಲ ಸರ್. ಈಗ ಮಲ್ಲಿಗೆ ಹೂವು ಒಂದು ಸಲ ನೀವು ಆರಂಭ ಮಾಡಿದ್ರೆ ಅಂದ್ರೆ ಎಷ್ಟು ವರ್ಷದವರೆಗೂ ಅದು? ಕನಿಷ್ಠ ಒಂದ್ಸಾರಿ ಮಲ್ಲಿಗೆಯನ್ನ ನಾವು ಇವತ್ತು ಹಾಕಿ ಬಂದ್ರೆ ಕನಿಷ್ಠ 15 ವರ್ಷದವರೆಗೆ ಇರುತ್ತೆ ಸರ್ ಗಿಡ. 15 ವರ್ಷದವರೆಗೂ ಏನ್ ತೊಂದ್ರೆ ಇಲ್ಲ? ತೊಂದರೆ ಇಲ್ಲ ಸರ್. 15 ವರ್ಷಕ್ಕೂ ಅದು ಆದಾಯ ಕೊಡ್ತಾ ಇರುತ್ತೆ? ಕೊಡ್ತಾ ಇರುತ್ತೆ ಸರ್. ಕಂಟಿನ್ಯೂ ಒಂದು 6 ತಿಂಗಳು ಬರುತ್ತೆ ಸರ್. ಅದು 6-8 ತಿಂಗಳವರೆಗೆ 8 ತಿಂಗಳವರೆಗೆ ಫಸಲು ಕೊಡ್ತದೆ? ಫಸಲು ಕೊಡ್ತದೆ ಸರ್. ಆಮೇಲೆ 4 ತಿಂಗಳು ರೆಸ್ಟ್? 4 ತಿಂಗಳು ರೆಸ್ಟ್ ಸರ್. ರೆಸ್ಟ್ ಅಂದ್ರೆ ಮತ್ತೆ ಅದನ್ನ ಡಿಸೆಂಬರ್ ಕಟಿಂಗ್ ಮಾಡ್ತೀವಿ ಸರ್. ಮತ್ತೆ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ಮಾರ್ಚ್ 20 ಮೇಲೆ ಕೊಟ್ಟು ಸ್ಟಾರ್ಟ್ ಆಗುತ್ತೆ ಸರ್ ಮಲ್ಲಿ. ಮಲ್ಲಿಗೆ ಹೋಗಿ ನಿಮ್ಗೆ ಮಾರ್ಕೆಟ್ ಎಲ್ಲಿ? ಮಾರ್ಕೆಟ್ ಇಲ್ಲಿ ಹೊಸಪೇಟೆ ಕಳಿಸ್ತೀವಿ ಸರ್. ಹೆಂಗೆ ತೂಕದ ಲೆಕ್ಕದಲ್ಲಿ ಹೇಗೆ ಕಳಿಸ್ತೀರಿ? ತೂಕದ ಲೆಕ್ಕದಲ್ಲಿ ನಾವು ಇಲ್ಲಿ ತೂಕ ಮಾಡಿ ಕಳಿಸಿರ್ತೀವಿ ಸರ್. ಅವರು ಬಸ್ಸಿಗೆ ಲೇಬಲ್ ಹಾಕಿರ್ತಲ್ಲ, ಅವ್ರ ಬಸ್ನಾಗ ತಕ್ಕಂದು ಅಂಗಡಿಗೆ ತೂಕ ಮಾಡಿ ಮತ್ತೆ ಅವ್ರು ಮಾರಾಟ ಮಾಡಿ ಅದೇನು ಒಂದು ಬೆಲೆ ನಿಗದಿ ಮಾಡ್ತಾರೆ ಸರ್. ಅವತ್ತಿಂದ ಮಾರ್ಕೆಟ್ ಆ ಥರ ಒಂದಿನ 100 ಆಕತಿ, 120 ಆಕತಿ. ಒಂದೊಂದಿನ ಹಬ್ಬ ಹುಣ್ಣಿವೆ ಇದ್ದ 200 ಚಿಲ್ಲರ್ ಹಾಕತ್ತೆ ಸರ್. ಇದು ಕೆಜಿ ಪೇಮೆಂಟ್ ಹೇಗೆ ಆಗ್ತದೆ? ಪೇಮೆಂಟ್ ವಾರ್ಕೊಂಬಿಟ್ಟು ಶನಿವಾರ ಹೋಗಿ ಇಸ್ಕೊಂಬರ್ತೀವಿ ಸರ್. ನಿಮ್ಗೆ ಎಷ್ಟು ಬರ್ತದೆ ಮಲ್ಲಿಗೆ? 100 ಕೆಜಿ ಆಗ್ತಿತ್ತ? ಒಂದಿನಕ್ಕೆ 30 ಕೆಜಿ ಕಳಿಸ್ತೀವಿ ಸರ್. 30 ಕೆಜಿ? ಒಂದೊಂದ್ಸಲ 30 ಕೆಜಿಗೆ ಎಷ್ಟು ಸಿಕ್ತಿತ್ತು ನಿಮ್ಗೆ? ಒಂದೊಂದ್ಸಲ 30 ಕೆಜಿ ಅಂದ್ರೆ ಒಂದು 20,000 25,000 ರೇಟ್ದಾಗ ಒಂದು 30,000 ಬರುತ್ತೆ ಸರ್. ನಿಮ್ಗೆ ಹೂವಿಗೆ ಯಾವ ತಿಂಗಳಲ್ಲಿ ಹೆಚ್ಚು ಬೆಲೆ ಸಿಗ್ತದೆ? ಸ್ಟಾರ್ಟಿಂಗ್ ಮಾರ್ಚ್ ಸ್ಟಾರ್ಟ್ ಆಗುತ್ತಲ್ಲ ಸರ್, ಅವಾಗ ಮದುವೆ ಸೀಸನ್ನಾಗ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಆಷಾಢದಾಗ ಬೆಲೆ ಇರೋದಿಲ್ಲ ಸರ್. ಅದಕ್ಕೆ ಮದುವೆ ಕಾರ್ಯಗಳು, ಬೇರೆ ಜಾತ್ರಿ ಜಾತ್ರಿ ಉತ್ಸವಗಳು ಉತ್ಸವಗಳು ದೇವರ ಉತ್ಸವಗಳು ಇದ್ದಾಗೆಲ್ಲ ಹೂವಿನ ಮಾರಾಟ ಜಾಸ್ತಿ ಇರ್ತದೆ. ಜಾಸ್ತಿ ಸರ್. ಆಗ ಸ್ವಲ್ಪ ಬೆಲೆನೂ ಜಾಸ್ತಿ ಸಿಗ್ತದೆ. ಈಗ ಈ ನಿಮ್ಮ ಮನೆಯೊಳಗಡೆಗೆ ರೇಷ್ಮೆ ಮತ್ತು ಮಲ್ಲಿಗೆ ಈ ಎರಡನ್ನೂ ನೋಡ್ಕೊಳ್ಳಕ್ಕೆ ಎಷ್ಟು ಜನ ಬೇಕಾಗ್ತದೆ? ಎಷ್ಟು ಜನ ನೋಡ್ಕೊಳ್ತಿದ್ರು ನೀವು? ನಾವು ಇರೋದು ಒಂದು 8-10 ಜನ ಇದೀವಿ ಸರ್ ಮನೆಯಾಗ. ಎಲ್ಲರೂ ನಮ್ಮ ಮಕ್ಕಳು, ನಮ್ಮ ತಮ್ಮ ಮಕ್ಕಳು, ನಾವೆಲ್ಲ ಒಟ್ಟಿಗೆ ಇದ್ದೀರಾ? ಒಟ್ಟಿಗೆ ಆಗಿದ್ದೀವಿ ಸರ್. ಹಂಗಾಗಿ ಮಲ್ಲಿಗೆನು ಬಿಡಿಸಕ್ಕೆ ಆಳು ಬರ್ತಾರೆ ಸರ್ ಬೆಳಿಗ್ಗೆ. ಆಳಿನ ಜೊತೆ ಇವರು ಮನೆಯವ್ರು ಕೂಡ ಇರ್ತಾರೆ ಸರ್. ಹಂಗಾಗಿ ಮಲ್ಲಿಗೆ ಈಗ 10 ಗಂಟೆಗೆ ಮಾಡಿ ತೂಕ ಹಾಕ್ತೀವಿ, ಮತ್ತೆ ಈಗ 12 ಗಂಟೆಗೆ ಮಾಡಿ ತೂಕ ಹಾಕಿ ಕಳಿಸ್ತಾರೆ ಸರ್. ಆಳುಗಳಿಗೆ ಯಾವ ಲೆಕ್ಕದಲ್ಲಿ ಕೊಡ್ತೀರಿ? ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ ಸರ್. 60-65 ರೂಪಾಯಿ ಕೆಜಿ ಕೊಡ್ತೀವಿ ಸರ್. 1 ಕೆಜಿ ಎಷ್ಟು ತಾಸಲ್ಲಿ ಬಿಡಿಸ್ತಾರೆ ಅವರದ್ದು? ಅಂದ್ರೆ ಅವ್ರಿಗೆ 12-12 ಅಂದ್ರೆ ಒಬ್ಬೊಬ್ರು 2.5-3 ಕೆಜಿ ಬಿಡಿಸ್ತಾರೆ ಸರ್. ಹೌದಾ? ಒಂದ್ಸಲ ಬಂದ್ರೆ ಮುಂಜಾನೆ ಅವರು 6 ಗಂಟೆಗೆ ಬರ್ತಾರೆ ಸರ್. 12 ಗಂಟೆ ಅಂದ್ರೆ 2.5-3 ಕೆಜಿ ಬಿಡಿಸ್ತಾರೆ ಸರ್. ಬಿಡಿಸ್ತಾರೆ. ಈಗ ನೀವು ರೇಷ್ಮೆ ಬೆಳೆಗೂ ಸಹಿತ ಬಂದಿದ್ದೀರಿ, ರೇಷ್ಮೆ ಬೆಳೆ ಮಾಡ್ತಾ ಇದ್ದೀರಿ. ಈ ರೇಷ್ಮೆಗೂ ಮಲ್ಲಿಗೆ ಬೆಳೆಗೂ ಏನು ನಿಮ್ಗೆ ಫರ್ಕ್ ಅನಿಸಿತು ಅಂದ್ರೆ ಆದಾಯದಲ್ಲಿ? ಯಾವ್ದು ನಿಮಗೆ ನಿರ್ವಹಣೆ ಆಗಿರ್ಬೋದು, ಮತ್ತೆ ಆದಾಯ ತರೋದ್ರಲ್ಲಾಗಿರ್ಬೋದು, ಮತ್ತು ಕುಟುಂಬದ ಇತರ ಸದಸ್ಯರು ತೊಡಗಿಕೊಳ್ಳೋದ್ರಲ್ಲಾಗಿರ್ಬೋದು, ಯಾವುದು ನಿಮ್ಗೆ ಸೂಕ್ತ ಅನಿಸ್ತದೆ? ಇತ್ತೀಚೆಗೆ ರೇಷ್ ಮಾಡಿವಲ್ಲ ಇದನ್ನ ರೇಟ್ ಈಗ ಹಂಗ ಸಣ್ಣ ಬರಕಚ್ಚಿದೆ ಸರ್, ಈ ಮಣ್ಣು ಈ ಕೊರೋನಾ ಬಂದಾಗ ಇಲ್ಲಿಂದ ರೇಟ್ ಇದ್ದಿಲ್ಲ ಸರ್, ಇದ ರೇಷ್ಮಿನ ಅದಕ್ಕೆ ಮಲ್ಲಿಗೆಗಿಂತ ಉತ್ತಮವಾದ ವಾಣಿಜ್ಯ ಬೆಳೆ ನಮಗೆ ಅನಿಸ್ತದೆ. ನಿಮಗೆ ಅನಿಸ್ತದೆ? ಎಷ್ಟು ವರ್ಷಗಳಿಂದ? ಈಗ 10 ವರ್ಷದಿಂದ ಮಾಡ್ತಾ ಇದೀವಿ ಸರ್ ನಾವು. ಹಂಗಾಗಿ ಅಲ್ಲ, 10 ವರ್ಷಕ್ಕೂ ಈಗೂ ಬೆಲೆಯಲ್ಲಿ ವ್ಯತ್ಯಾಸ ಆಗಿದೆಯಾ, ರೇಟ್ನಲ್ಲಿ ವ್ಯತ್ಯಾಸ ಆಗಿದೆ? 500 ಚಿಲ್ಲರದವರೆಗೆ ಮಾರಿದ್ದೀವಿ ಸರ್. ಈಗ ಕೊರೋನಾ ಬಂದಾಗ ಜನವರಿಯಿಂದ ನಮಗೆ ರೇಟ್ ಭಾಳ ಬಿದ್ದುಬಿಟ್ಟಿದೆ, ಕಡಿಮೆ ಬಿತ್ತು. ಈಗ ಸ್ವಲ್ಪ ಏನೋ 300 ಚಿಲ್ಲರ ಮಣ್ಣೆ ಮಾರ್ಕೆ ಬಂದಿವಿ ಸರ್, 3ನೇ ತಾರೀಕು ಇದ್ದೀವಿ ಸರ್. ಅದ್ರ 13ನೇ ತಾರೀಕು ಕಡಿಮೆ ಅಲ್ವಾ ಇದ್ದು? ಕಡಿಮೆ ಸರ್, 500 ಲೆಕ್ಕ ಹೋಗಿಕೆ ಮಾಡಿದ್ರೆ ಕಡಿಮೆ ಸರ್. ಕಡಿಮೆ ಆಗ್ತದೆ? 13ನೇ ತಾರೀಕು ಮಾರ್ಕೆಟ್ನಾಗ ಇದ್ದೀವಿ ಸರ್ ನಾವು ಮಣ್ಣೆ. 333 ಒಂದು, 345 ಒಂದು ಲಾಟ್ ಆಯ್ತು, 2 ಲಾಟ್ ಮಾಡಿದ್ವಿ. ಹಂಗಾಗಿ 2 ಲಾಟ್ ಸೇರಿ 3 ಕ್ವಿಂಟಲ್ 25 ಕೆಜಿ ಆಯ್ತು ಸರ್, 450 ಮಟ್ಟಿದೆ ಸರ್ ಅದು. ಈಗ ನೋಡಿ, ಈ ಕೊರೋನಾದಂತ ಕಾಯಿಲೆಗಳೆಲ್ಲ ಬಂದು ಯುವಜನತೆ, ಯುವಕರು ನಮ್ಮಂತ ಹುಡುಗರು ಯಾರೇ ಆಗಿರ್ಬೋದು, ಅವರೆಲ್ಲ ಬೇರೆ ಬೇರೆ ಪಟ್ಟಣಗಳಲ್ಲೆಲ್ಲ ದುಡಿತಾ ಇದ್ರು, ಅವರು ನಿಮ್ಮ ಹಾಗೆ ರೈತರ ಮಕ್ಕಳೇ, ನಿಮ್ಮ ಕುಟುಂಬದ ಇಂತ ರೈತ ಕುಟುಂಬದಿಂದಲೇ ಬಂದಿರತಕ್ಕಂಥವ್ರು. ಈಗ ಈ ಕೊರೋನಾದ ಬಿಕ್ಕಟ್ಟಿನಲ್ಲಿ ಅಂತಹ ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ ಇವರೆಲ್ಲರೂ. ಈಗ ನಿಮ್ಮ ಕುಟುಂಬದವರೇ ಇಂತ ಒಬ್ಬ ಯುವಕ ಇದ್ದ ಅಂತ ಇಟ್ಕೊಳ್ಳಿ, ಈಗ ಅವರು ಸಾಮಾನ್ಯವಾಗಿ ಮನೇಲಿ ಉಳಿತಾ ಇದಾರೆ, ಈಗ ಅಂತವ್ರಿಗೆ ಕೃಷಿ ಒಂದು ಭರವಸೆ ಆಗ್ಬೋದಾ? ಭರವಸೆ ಆಕೈತಿ ಸರ್, ಅವ್ರು ಮನಸ್ಸಿಟ್ಟು ಮಾಡಿದ್ರೆ ಒಳ್ಳೆ ಭರವಸೆ ಆಕೈತಿ ಸರ್. ಅಂದ್ರೆ ಉದ್ಯೋಗ ಕಂಡ್ಕೊಳ್ಬಹುದು, ನಮ್ಮ ಜೀವನ ನಾವು ಇಲ್ಲೇ ನಾವು ವ್ಯವಸಾಯ ಮಾಡಿ ನಾವು ಜೀವನ ಮಾಡಬಹುದು ಅನ್ನೋ ಒಂದು ಭರವಸೆ ಆಯ್ತು ಸರ್ ಅಷ್ಟೇ. ಪರ್ಫೆಕ್ಟ್ ವ್ಯವಸಾಯದಲ್ಲಿ ಯಾವ್ದು ಮನ್ಸೆಟ್ ಮಾಡಿದ್ರೆ ಲಾಸ್ ಆಗಲ್ಲ. ಈಗ ಅದೇ ಅಂತ ಯುವಕರಿಗೆ, ನಮ್ಮ ರೈತ ಕುಟುಂಬದಿಂದನೇ ಬೇರೆ ಬೇರೆ ನಗರಗಳಿಗೆ ಹೋಗಿರ್ತಾರೆ, ಈಗ ಕೊರೋನಾದಂತ ಕಾಯಿಲೆಗಳ ಬಂದು ಲಾಕ್ಡೌನ್, ಕೆಲವು ಉದ್ಯಮಗಳೇ ಮುಚ್ಚೋಗಿದ್ದಾವೆ, ಸಣ್ಣ ಪುಟ್ಟ ಕಂಪನಿಗಳೆಲ್ಲವೂ ಮುಚ್ಚೋಗಿದ್ದಾವೆ, ನಿರುದ್ಯೋಗಿಗಳಾಗಿದ್ದಾರೆ. ಅಂತ ಯುವಕರು ಈಗ ವಾಪಸ್ ತಮ್ಮ ಭೂಮಿಗೆ ಬಂದ್ರು ಅಂತ ಇಟ್ಕೊಳ್ಳಿ, ಬರ್ತಾ ಇದಾರೆ, ಬಂದಿದ್ದಾರೆ. ಈಗ ಅವರು ಇಲ್ಲ ನಾವು ಇಲ್ಲೇ ಬದುಕನ್ನು ಕಟ್ಕೋಬೇಕಪ್ಪ ಅನ್ನೋದಾದ್ರೆ, ಈಗ ಈಗ ಈ ತರದ ತೋಟಗಾರಿಕೆ ಬೆಳೆಗಳನ್ನು ಅಥವಾ ಆಹಾರ ಬೆಳೆಗಳನ್ನು ಮತ್ತೆ ಹೀಗೆ ವಾಣಿಜ್ಯ ಬೆಳೆಗಳಾಗಿ ರೇಷ್ಮೆ ಬೆಳೆ ಈ ತರದ ಬೆಳೆಗಳನ್ನು ಬೆಳಿಲಿಕ್ಕೆ ಮುಂದಾದ್ರಂತ ಇಟ್ಕೊಳ್ಳಿ, ಅಂತವ್ರಿಗೆ ನೀವು ಯಾವ ರೀತಿ ಮಾರ್ಗದರ್ಶನ ಮಾಡಬಲ್ರಿ? ಅಂದ್ರೆ ಈಗ ರೇಷ್ಮೆ ಬೆಳೆಯನ್ನ ನಮ್ಮಂತ ಯುವಕ ಮಾಡಬೇಕು ಅನ್ನೋದಾದ್ರೆ ಮೊದಲೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಅವ್ರದ್ದು ಭೂಮಿ ಇರುತ್ತೆ, ಎಲ್ಲ ಇರುತ್ತೆ, ಏನೇನು ಬೇಕಾಗ್ತದೆ? ಸ್ಟಾರ್ಟಿಂಗ್ ಅಗಿ ಹಾಕ್ಯಪ್ಪ ಸರ್, ನಾವು ಅಗಿ ಕೊಡ್ಕೊಂಡ್ ಹಾಕ್ಬೇಕು ಸರ್. ನಾವು 3 ಹಾಕಿದ್ವಿ ಸರ್ ಮೊದ್ಲ, ಈಗ 10 ಹಾಕಿದ್ ಸರ್ ಸಾಲಿನ ಸಾಲಿಗೆ, ಗಿಡದಿಂದ ಗಿಡಕ್ಕೆ 3 ಆಯ್ತು. ಏನು ಅಗಿ ಅದು? ರೇಷ್ಮೆ ಹಿಪ್ಪು ನೀರಳೆ ಹಾಕಿ. ಹಿಪ್ಪು ನೀರಳೆ? ಒಂದ್ ಎಕರೆ ಎಲ್ಲ ಹಾಕಿದ್ರೆ ಎಷ್ಟೆಕರೆ ಹಾಕಿದ್ರಿ ನೀವೀಗ? ನಾವು 6 ಎಕರೆ. 6 ಎಕರೆ ಹಾಕಿದ್ವಿ. ಈ ಸಾಮಾನ್ಯವಾಗಿ 1 ಎಕರೆಯಲ್ಲಿ ಹಿಪ್ಪು ನೇರಳೆ ಹಾಕ್ಬೇಕು ಅನ್ನೋದಾದ್ರೆ ಭೂಮಿಯನ್ನ ಹೆಂಗೆ ಸಿದ್ಧತೆ ಮಾಡ್ಕೋಬೇಕು? ಫಸ್ಟ್ ಉಳುಮೆ ಮಾಡಿ ಬೇಷೆ ಅರಿಗಿ ಅದ ಮಾಡಿ ನಾವು ಪಗಡಿ ಸಾಲಿಗೆ ಇದನ್ನ ರಂಟೆ ಸಾಲ್ ಬಿಟ್ಕೊಂತೀವಿ ಸರ್ ಫಸ್ಟ್. ಅದಕ್ಕೆ 3 ಬೇಕಾತಂದ್ರೆ ಪಗಡಿ ಸಾಲ್ ಬಿಟ್ಕೊಂಡು ಅದ ಎಲ್ಲೆಲ್ಲಿ ಈ ತರ ಪಗಡಿ ಸಾಲ್ ಬಂದಿತ್ತಲ್ಲ ಸರ್, ಅಲ್ಲೆಲ್ಲೆಲ್ಲೇ ನಾವು ಅಗಿ ಇಟ್ಕೊಂತ ಹೋಗಿ ಸರ್. ಅದು ಅಗಿ ಇಟ್ಟ ನಂತರ 4 ತಿಂಗಳವರೆಗೆ ಏನ ಬರಂಗಿಲ್ಲ ಸರ್, ಫಸಲು ಆಟವರೆಗೆ ಹುಳ ಇಡಕ್ ಬರೋದಿಲ್ಲ. 4 ತಿಂಗಳ ಆದ ನಂತರ ನಾವು ಹುಳ ತರಿಸಿ ಇದ್ ಮಾಡ್ಬೋದು ಸರ್. ಈಗ ಅಗಿ ಹಾಕ್ತೀರಿ, ಅಗಿ ಹಾಕಿದ್ಮೇಲೆ 4 ತಿಂಗಳವರೆಗೂ ಅದು ಫಸಲು ಬರಲ್ಲ ಅಂತ, 4 ತಿಂಗಳ ಅದ್ರ ಆರೈಕೆ ಏನೇನ್ ಮಾಡ್ಬೇಕು? ಆರೈಕೆ ಸರಿಯಾದ ರೀತಿಯಿಂದ ಡ್ರಿಪ್ ಆದ್ರೆ ನೀರ್ ಬಿಡುಗಂತ ಇರ್ಬೇಕು ಸರ್, ಮತ್ತೆ ಅದಕ್ಕೆ ಔಷಧಿ ಹೊಡಿಬೇಕು ಸರ್ ಟಾನಿಕ್ ಗಿಣಕ್ಕಿಂತವಲ್ಲ. ಈಗ ಸಾಮಾನ್ಯವಾಗಿ ಹಿಪ್ಪು ನೇರಳೆ ನೀವು ಒಂದು ಜೀವಕ್ಕೆ ಕೊಡ್ತಕ್ಕಂಥ ಆಹಾರ ಅದು, ರೇಷ್ಮೆ ಹುಳಿಗೆ ತಿನ್ನೋಕೆ ಹಾಕುವಂತ ತಸಲದು. ಈ ಔಷಧಿಗಳು ರಾಸಾಯನಿಕವಾಗಿರ್ತಾವ ಅಥವಾ ಸಾವಯವ ಆಗಿರ್ತಾವ, ಏನಾಗಿರ್ತಾವ, ನೈಸರ್ಗಿಕವಾಗಿರ್ತಾವ? ಇಲ್ಲ, ಇದು ರಾಸಾಯನಿಕ ಸರ್. ಈಗ ಹಿಪ್ಪು ನೇರಳೆ ಏನಿದೆಯಲ್ಲ, ನೀವು ಒಂದು ರೇಷ್ಮೆ ಹುಳಿಗೆ ಕೊಡ್ತಕ್ಕಂತ ಆಹಾರ ಅದು, ಅದು ಆ ತಪ್ಪಲ ತಿಂದು ತನ್ನ ಜೀವನ ಮಾಡ್ಕೊಳ್ತಾ ಆ ನಂತರ ಅದು ತನ್ನ ಅಂತ್ಯವನ್ನು ಅದರಲ್ಲೇ ಕಾಣುತ್ತೆ, ಆಮೇಲೆ ಆ ತಪ್ಪಲವನ್ನು ತಿನ್ನುತ್ತೆ. ಆ ತಪ್ಪಲಕ್ಕೆ ನೀವು ರಾಸಾಯನಿಕ ಔಷಧಿಗಳನ್ನ ನೋಡಿದ್ದೀರೋ ಅಥವಾ ನೈಸರ್ಗಿಕವಾಗಿರ್ತಕ್ಕಂಥ ಔಷಧಿಗಳನ್ನ ನೋಡಿದ್ರೆ ಹೇಗೆ? ನೈಸರ್ಗಿಕವಾಗಿ ಇನ್ನೂ ಯೂಸ್ ಮಾಡಿಲ್ಲ ಸರ್ ನಾವು ಇಲ್ಲಿ, ಹಂಗಾಗಿ ಅದಕ್ಕೆ 2 ಟೈಮ್ ಹೊಡಿತೀವಿ ಸರ್ ಅಷ್ಟೇ. ಈಗ ಒಂದು ಹುಳ ತರ್ಸಕ ಕನಿಷ್ಠ ಒಂದು 20 ದಿವಸ ಮುಂಚಿತವಾಗಿ ಕಟಾವು ಮಾಡಿದ್ದೆ, ಒಂದು 15 ದಿವಸದ ನಂತರ ಒಂದು ಟೊಮೆಟೊ ಹೊಡಿತೀವಿ ಸರ್, ಒಂದು ಮತ್ತೊಂದು 15 ದಿವಸ ಬಿಟ್ಟು ಒಮೆಟೊ ಹೊಡಿತೀವಿ ಸರ್, ಔಷಧಿ ಸಿಂಪಡಣೆ ಮಾಡ್ತೀವಿ, ನಂತರ ಆಮೇಲೆ ಹುಳ ತರಿಸ್ತೀವಿ ಸರ್ ಅದಕ್ಕೆ. ಈಗ ಹಿಪ್ಪು ನೇರಳೆ ರೇಷ್ಮೆ ಹುಳಿಗೆ ಕೊಡ್ತಕ್ಕಂಥ ಆಹಾರ, ಈಗ ನೀವು ಆ ಗಿಡ ಬೆಳೆಯೋದಕ್ಕೆ, ಹಿಪ್ಪು ನೇರಳೆ ಬೆಳೆಯೋದಕ್ಕೆ ಯಾವ ತರದ ಔಷಧಿಗಳನ್ನು ಕೊಡ್ತೀರಿ? ಏನು ರಾಸಾಯನಿಕ ಅಥವಾ ಹೇಗಿರ್ತವೆ? ನೈಸರ್ಗಿಕವಾಗಿದ್ದು ಇದು ಸರ್ ಮಲ್ಬರಿ ರಿಚ್ ಅಂತ ಒಂದು ಬರುತ್ತೆ ಸರ್, ಅರಿತ ಅಂತ ಹೇಳಿ ಬರುತ್ತೆ ಸರ್, ಅದನ್ನ ನೈಸರ್ಗಿಕವಾದ ಯಾವ್ದಾರ ಒಂದು ಔಷಧಿ ಹೊಡಿತೀವಿ ಸರ್, ಹಂಗಾಗಿ ಅದು ರಾಸಾಯನಿಕ ಕಂಟ್ರೋಲ್ ಆಗ. ಈಗ ಆ ಔಷಧಿಗಳನ್ನ ನೋಡೋದ್ರಿಂದ ನಿಮ್ಗೆ ಹಿಪ್ಪು ನೇರಳೆಗೆ ಯಾವ್ದು ರೋಗ ಬಾಧೆಗಳು ಬರಲ್ಲ? ಯಾವ ರೋಗ ಬಾಧೆಗಳು ಬರೋದ್ರ ಸರ್, ಬೆಳವಣಿಗೆ ಚೆನ್ನಾಗಿ ಆಗ ಸರ್, ಬೇರಿನ ಮೂಲಕ ರಸ ಭೂಮಿ ಸಾರಾಂಶ ಇರ್ಕೊಳಕ ಒಂದು ಟಾನಿಕ್ ಕೊಟ್ಟಂಗ ಸರ್. ಹೆಚ್ಚು ಕಾಯಿಲೆಗಳು ಬರ್ತಾವ ಈ ಪುನ್ನೇರಳಿಗೆ? ಏನಾದ್ರು ರೋಗಗಳು ಬರ್ತಾವ? ತುಕ್ರ ರೋಗ ಅಂತ ಒಂದು ಬರ್ತ ಸರ್, ಅದು ಕುಡಿ ಮುಟ್ರಾಕ ಸರ್. ತುಕ್ರ ರೋಗ ಅಂತಾರ? ತುಕ್ರ ರೋಗ ಅಂತಾರ ಸರ್. ನಾವು 200 ಲೀಟರ್ ಒಂದು ಬ್ಯಾರಲ್ ಐತೆ ಸರ್, 500 ml ಮಲ್ಬರ್ ರಿಚ್ ಟಾನಿಕ್ ಅರ್ಧ ಲೀಟರ್ ಅದನ್ನ ಹಾಕ್ತೇನೆ ಸರ್. ಅವನ್ ಮಿಕ್ಸ್ ಮಾಡಿ ಹೊಡಿತೀವಿ ಸರ್ ಬ್ಯಾರಲಿಗೆ. 200 ಲೀಟರ್ ಬ್ಯಾರಲಿಗೆ ನಿಮ್ಗೆ 6 ಎಕರೆಗೂ ಅಷ್ಟಾಗ್ತದ? 500 ಲೀಟರ್ ಬ್ಯಾರಲ್ ಒಂದೂವರೆ ಎಕರೆಗೆ. ಒಂದೂವರೆ ಎಕರೆಗೆ ಆಗ್ತದೆ ಹಂಗೆ? ಮತ್ತೆ ರಿಪೀಟ್ ಮತ್ತೆ ಅದ ತರ ಇನ್ನೊಂದೂವರೆ ಎಕರೆಗೆ ಹಂಗೆ ಮಿಕ್ಸ್. ಈಗ ನೀವು ಯಾವ ಹಂತದಲ್ಲಿ ರೇಷ್ಮೆ ಹುಳುಗಳನ್ನು ತರ್ತೀರಿ, ಎಲ್ಲಿಂದ ತರ್ತೀರಿ? ಒಂದ್ಸರಿ ಕಟಾವ್ ಆಯ್ತಂದ್ರ ಈ ಬೆಳೆ 45 ದಿನ ಮಟ್ಟ ನಾವು ಚಾಕಿ ಅಲ್ಲಿ ಹೇಳದಲ್ಲ ಸರ್, 45 ದಿನ ಆದ ನಂತರ ಚಾಕಿ ಸೆಂಟರ್ ಅದಾವ ಸರ್. ಚಾಕಿ ಸೆಂಟರ್ ಇದಾವ ಹತ್ರದಲ್ಲಿ? ಹತ್ರದಲ್ಲಿ ನಮ್ಮೂರಲ್ಲಿ ಒಂದೈತ್ ಸರ್. ಎಲ್ಲಿ? ಇಲ್ಲೇ ಶಿವಲಿಂಗಪ್ಪ ಅಂತೇಳಿ. ನಿಮ್ಮ ಕೇಶವರಾಯನ ಬಂಡಿಯಲ್ಲಿ ಇದೆಯಾ? ಆಯ್ತು ಸರ್. ಅವ್ರ ಚಾಕಿ ಸೆಂಟರ್ ಹೇಳ್ತೀವಿ ಸರ್, ಇಲ್ಲದ್ರ ಬೇರೆ ಕಡೆ ಹೇಳ್ತೀವಿ ಸರ್. ನಿಮ್ಗೆ ಎಷ್ಟು ಬೇಕಾಗ್ತದೆ ಈಗ ನೀವು 6 ಎಕರೆ ಬೆಳಿತೀರ ಅಂತ ಇಟ್ಕೊಳ್ಳಿ, ನಾವು ಒಂದು ಬೀಜ ಎಷ್ಟು ಬೇಕಾಗ್ತದೆ? ಮಟ್ಟಿ ಸರ್, ಮೊಟ್ಟೆ ಎಷ್ಟು ಬೇಕಾಗ್ತದೆ? ಒಂದೂವರೆ ಎಕರೆ ಮಟ್ಟಿಗೆ 400 ಮಟ್ಟಿ ಇಡ್ತೀವಿ ಸರ್. 400 ಮಟ್ಟಿ ಒಂದೂವರೆ ಎಕರೆ ಸೊಪ್ಪಿಗೆ. ಈಗ ಒಂದ್ ಕಡೆಗೆ ನೀವು ಹಿಪ್ಪನೇರಳೆ ಬೆಳಿತಾ ಇರ್ತೀರಿ, ರೇಷ್ಮೆ ಗೂಡಿಗೆ ಏನ್ ಮಾಡಿರಿ ನೀವು? ರೇಷ್ಮೆ ಗೂಡ ಹುಳ ಬೆಳೆಸೋದಕ್ಕ ಗೋಡನ್ ಮಾಡಿ ಸರ್. ಗೋಡನ್ ಏನು ಸಿಮೆಂಟಿನ ಕಟ್ಟಡ ಮಾಡ್ಕೊಂಡಿರೋ? ಮಾಡ್ಕೊಂಡಿರೋ ಕಟ್ಟಡ ಮಾಡಿ ಮೇಲೆ ಸಿಮೆಂಟ್ ಸೀಟ್ ಹಾಕಿ ಸರ್. ಕೆಲವರೆಲ್ಲ ಚಪ್ರ ಮಾಡ್ತಾರಲ್ಲ, ಚಪ್ರ ಮಾಡಿ ಚಪ್ರದ ಮನೆ ಮಾಡ್ತಾರೆ ಸಿಮೆಂಟಿನ ಮಾಡ್ಕೊಂಡ್ರ ನಿಮ್ ಎಷ್ಟು ಅಳತೆದಿದೆ ನಿಮ್ದು? ನಮ್ದು 27-75 ಸರ್ ಉದ್ದ. 27-75 ಎಷ್ಟು ಎಕರೆಗೆ ಅಂತ ನೀವು ಅದನ್ನ ಅಳತೆ ಮಾಡ್ಕೊಂಡು ಯಾವ ಆಧಾರದ ಮೇಲೆ ಅಷ್ಟು ಮಾಡಿದ್ರಿ? ಅದು ಸುಮಾರು ಮತ್ತೆ ಬಾಳ ಹುಳ ತರಿಸಿದ್ರೆ 500-600 ಮೇಯ್ಸಕ್ ಅನುಕೂಲ ಆಗತ್ತೆ. ನಾವು ಒಂದು ಉದ್ದೇಶಕ್ಕೆ ಮಾಡಿವಿ ಸರ್, 500-600 ಮೊಟ್ಟೆ ಮೇಯ್ಸಕ್. ಈಗ ಮೊದಲಿಗೆ ಎಷ್ಟು ತರ್ತೀರಿ ನೀವು ಮೊಟ್ಟೆ? 400 ಮೊಟ್ಟೆ ತರಿಸ್ತೀವಿ ಸರ್. 400 ಮೊಟ್ಟೆ ತರ್ತೀರಿ? 400 ಮೊಟ್ಟೆ ತಂದು ಅವನ ಹೆಂಗೆ ಅಲ್ಲಿ ತಂದಾಗ್ಲಿಂದ ಏನೇನು ಕೆಲಸ ಶುರು ಆಗ್ತದೆ? ಮೊಟ್ಟೆ ತಂದಗಳಿಗೆ ಅವರು ಎಣ್ಣೆ ಜ್ವರ ಪಾಸ್ ಮಾಡಿ ಕೊಡ್ತಾರೆ ಸರ್, ಅಲ್ಲಿ ಎಣ್ಣೆ ಜ್ವರ ಕುಂತಿ ಅಂದ್ರೆ ನಮಗೆ ತಂದು ಕೊಡ್ತಾರೆ. ಹೌದಾ? ನೀವು ಇದನ್ನ ಮುಂಚಿತವಾಗಿ ಅವ್ರಿಗೆ ಹೇಳ್ಬೇಕಾ? ಮುಂಚಿತವಾಗಿ ಹೇಳ್ಬೇಕು ಸರ್, ಆರ್ಡರ್ ಕೊಟ್ರೆ ಅವರು ಅದ್ರ ಅಲ್ಲಿ ದುಡ್ಡು ಕೊಡ್ತಾರಬೇಕಾ? ದುಡ್ಡು ಅವ್ರು ಇಲ್ಲಿ ಹುಳ ಇಳಿಸಿದ ನಂತರ ದುಡ್ಡು ಇಸ್ಕೊಂಡ್ಬೇಕಾರ ಸರ್. ಏನ್ ಬೆಲೆ ಇದೆ ಅದು ಹೆಂಗೆ? ಅದು 2000 ರೂಪಾಯಿ ಸರ್, 100 ಮಟ್ಟಿಗೆ. 100 ಮಟ್ಟೆಗೆ 2000 ರೂಪಾಯಿ. ನೀವು 400 ತರ್ತೀರ ಒಂದ್ಸಲ ತಂದ್ರೆ? 400 ಸರ್. 400 ಒಂದ್ 8000 ರೂಪಾಯಿ ಅದಕ್ಕೆ 8000 ರೂಪಾಯಿ ಉಳಿದು ಕೊಡ್ತೀವಿ ಸರ್. ಈಗ ತದ್ದು ಮೊಟ್ಟೆ ಎರಡನೇ ಜ್ವರ ಪಾಸ್ ಆದ್ಮೇಲೆ ತಂದು ಕೊಡ್ತಾರ ಅವ್ರು. ಈ ಜ್ವರ ಅಂದ್ರೆ ಏನು ಯಜಮಾನ್ರೆ? ಜ್ವರ ಸುಮ್ನೆ ನಮ್ಮ ಯಾರಿಗೂ ಯುವಕರಿಗೆ ಗೊತ್ತಿರಲ್ಲ. ಜ್ವರ ಅಂದ್ರೆ ಏನು? ಜ್ವರ ಅಂದ್ರೆ ಅದು ಹುಳ ಬೆಳೆಯಕ ಅದ್ರಲ್ಲಿ ಮೇದಲ್ ಸರ್ ಪರಿ ಬರ್ತಿತ್ತು ಒಂದ್ಸರ, ಆ ಮೈ ಮೇಲೆ ಪರಿ ಇರ್ತದೆ ಸರ್, ಆ ಪರಿ ಮೋತಿ ಕೂಡ ಮೇಯಕ ಬರದಲ್ಲ ಅದು ಬಾಯಿ. ಒಂದು ಸುಮಾರು 24 ತಾಸು ಬೇಕು ಸರ್ ಇದು ಒಂದು ಜ್ವರ ಪಾಸ್ ಆಗಕ. ಅವಾಗ ಮೇದಲ್ ಸರ್ ಸುಮ್ಮನೆ ಹಿಂಗೆ ಚಡ್ಡೆ ತಿಂದು ನಿಂತಿರ್ತೈತಿ. ನಿಂತ್ಕೊಂಡ್ಬಿಡ್ತಾರೆ ಸರ್. ಅಂದ್ರೆ ಅವರು ಅಲ್ಲಿ ಎರಡನೇ ಜ್ವರ ಪಾಸ್ ಆಗಿದೆ ಅಂದ್ರೆ ಮೊಟ್ಟೆ ಹೊಡೆದು ಆಗ್ಲೇ ಹುಳ ಬಂದಿರ್ತದೆ? ಹುಳ ಆಗಿರ್ತದೆ ಸರ್. ಹುಳ ತಂದು ನಿಮಗೆ ಕೊಡ್ತಾರೆ? ಹುಳ ತಂದು ಕೊಡ್ತಾರೆ ಸರ್. ಎರಡನೇ ಜ್ವರ ಪಾಸ್ ಆದಾಗ? ಎರಡನೇ ಜ್ವರ ಪಾಸ್ ಆದಾಗ ನಾವು ಇಲ್ಲಿ ಇದು ಮಾಡ್ಕೋಬೇಕು ಸರ್. ಅದು ಆ ಹುಳದ ಜೀವನ ಚಕ್ರ ಹಂಗೇನ? ಅದು ಜೀವನ ಚಕ್ರ ಹಂಗೆ ಸರ್. ಅದು ಕನಿಷ್ಠ ಚಾಕಿ ಆದಾಗ ಇಲ್ಲಿಂದ 23 ದಿನ ಮೇಯ್ತೈತೆ ಸರ್. 23 ದಿನ ಮೇಯುತ್ತೆ ಸರ್. 23 ದಿನ ಮೇಯ್ತೈತೆ ಸರ್. ಒಂದು 4 ದಿನ 5 ದಿನ ಅದು ಗೂಡು ಕಟ್ಟಕ ಸರ್. ನಾವು 2 ದಿನ 3 ದಿನ ಗೂಡು ಬಿಡಿಸ್ಕೊಂಡು ಮಾರಾಟಕ್ಕೆ ಹೋಗಕ್ಕೆ 3 ದಿನ ಬೇಕು ಸರ್. ಒಟ್ಟು 1 ತಿಂಗಳು ಸರ್. ಇವತ್ತು 18 ತಾರೀಕು ಅಂದ್ರೆ ಇವತ್ತು ಚಾಕಿ ಐತೆ ಅಂದ್ರೆ ಮುಂದಿನ ತಿಂಗಳು 18ಕ್ಕೆ ನಾವು ಮಾರ್ಕೆಟ್ಗೆ ಇರ್ಬೋದು ಸರ್. ಮಾರ್ಕೆಟ್ಗೆ ಹೋಗಿ ಸರ್. 23 ದಿನ ಮೇಯ್ತೈತೆ ಸರ್. ಈಗ ಎರಡನೇ ಜ್ವರ ಪಾಸ್ ಆದ್ಮೇಲೆ ನೀವು ತಂದು ಈ ನಿಮ್ಮ ರೇಷ್ಮೆ ಗೂಡಿನ ಮನೆಯಲ್ಲಿ ಇಡ್ತೀರಿ, ಹೇಗೆ ನೀಡೋದು? ಅದಕ್ಕೆ ಅಲ್ಲಿ ಏನೇನು ಜಾಗೃತಿ ವಹಿಸಬೇಕು? ಅದನ್ನ ಸೆಲ್ಫ್ಗಳನ್ನ ಹೆಂಗ್ ಮಾಡ್ಕೋಬೇಕು? ಸೆಲ್ಫ್ ಸಿಸ್ಟಮ್ ಮಾಡಿ ಸರ್. 5.5 ಅಡಿ ಹಿಂಗ ಅಟ್ಟ ಮಾಡಿ ಸರ್. ಅಟ್ಟ ಸಿಸ್ಟಮ್ ಅದ ಒಂದ್ 5 ಸೆಲ್ಫ್ ಸೆಲ್ಫ್ಗಳು ಒಂದೊಂದು ಅಟ್ಟ 2 ಅಟ್ಟ ಮಾಡಿ ಸರ್. 10 ಅಟ್ಟ ಆಗ್ಯಾವ ಸರ್. ಆ ತರ ನಾವ್ ಅಟ್ಟ ಅಂತೀವಿ ನಮ್ಮ ಹಳ್ಳಿ ಭಾಷೆಗೆ ಸೆಲ್ಫ್ ಆ ತರ ಮಾಡಿ ಸರ್. ಅದು ಹುಳ ಒಂದೇ ಇವತ್ತು ಇಳಿಸೋದ್ ನಂತರ 2.5 ಪಾಸ್ ಮತ್ತೆ 3 ಸಾವಿರ ಹೋಗುತ್ತೆ ಸರ್. ಈ ಅಟ್ಟಕ್ಕೆ ಏನ್ ಹಾಸ್ಕೊಳ್ತೀರಿ ನೀವು? ಪೇಪರ್ ಹಾಸ್ತೀವಿ ಸರ್. ಪೇಪರ್ ಅಂದ್ರೆ ಅದಕ್ಕಾಗಿ ವಿಶೇಷವಾಗಿರ್ತದೆ? ಒಂದು ರೂಲ್ ಅಲ್ಲೇ ತರ್ತೀವಿ ಸರ್. ಅದನ್ನ ಒಂದು ರೂಲ್ ಅದು 200 ರೂಪಾಯಿ ಆಗ್ತಾರೆ ಸರ್. ಅದು 2.5 ಅಟ್ಟಕ್ಕೆ ಆಗತ್ತೆ ಸರ್. ಆ ಪೇಪರ್ ಹಾಸಿ ನಾವು ಹುಳ ಅಲ್ಲಿ ಇಟ್ಕೊಂತೀವಿ ಸರ್. ಅದು ಜ್ವರದಿಂದ ಎದ್ದೈತೆ ಅನ್ನೋದು ಗೊತ್ತಾದಾಗ ಸೊಪ್ಪ ಹಾಕ್ತೀವಿ ಸರ್. ನೀವು ತಂದು ಕೂಡಲೇ ಅದು ಸೊಪ್ಪ ಹಾಕ್ಲಿಕ್ಕೆ ಶುರು ಮಾಡ್ತೀರಾ? ಇಲ್ಲ, ಜ್ವರದಿಂದ ಎದ್ದೈತೆ ಅಂದ್ರೆ ಸೊಪ್ಪ ಹಾಕ್ತೀವಿ ಸರ್. ಅಂದ್ರೆ ಅದು ಹುಡುಕಾಡ್ತಿರ್ತದ? ಹುಡುಕಾಡ್ತೀವಿ ಸರ್. ಅಲ್ಲಿ ಒದ್ದಾಡ್ತಿರ್ತೈತೆ ಅಲ್ಲಿ ಮೇಯಕ ಮೋತಿ ಅದ್ರಲ್ಲಿ ಉದಿರ್ತೈತೆ ಸರ್. ಅದು ಜ್ವರದಾಗಿದ್ದದ್ದು ಹೊಸ ಬಾಯಿ ಅಲ್ಲಿ ಸ್ವಲ್ಪ ಆಗ್ಲಾಗಿರ್ತದೆ ಸರ್ ಅದು ಮೇಯಕ. ಆಮೇಲೆ ಅದು ಈಗ ಇದನ್ನೆಲ್ಲ ನೀವು ಏನ್ ತರಬೇತಿ ತಗೊಂಡಿದ್ರ ಮೊದ್ಲು? ತೋಳುಣಿಸಿ ಹೋಗಿದ್ವಿ ಸರ್. ನಾವು ದಾವಣಗೆರೆ ಹತ್ರ ತೋಳುಣಿಸಿಗೆ ತರಬೇತಿ ಮಾಡಿ. ಯಾರು ಕರ್ಕೊಂಡು ಹೋಗಿದ್ರು? ಈ ನಮ್ಮ ಡೆಮಾನ್ಸ್ಟ್ರೇಟರ್ ಅಂತ ಇಲ್ಲಿ ರೇಷ್ಮೆ ಇಲಾಖೆಗೆ ಬರ್ತಾರೆ ಸರ್ ಒಬ್ಬೊಬ್ರು ಡೆಮಾನ್ಸ್ಟ್ರೇಟರ್. ಅವರು ನಮ್ಮನ್ನ ಒಂದು 5 ದಿವಸ ಅವ್ರು ಇಲ್ಲಿ ಬಂದು ನಿಮ್ಗೆಲ್ಲ ಹೇಳ್ತಾರೆ, ನಿಮ್ಗೆ ಪ್ರಾತ್ಯಕ್ಷಿಕವಾಗಿ ಎಲ್ಲ ತಿಳಿ ಹೇಳ್ತಾರೆ. ಅಂತವ್ರು ಇಲ್ಲಿ ಸರ್ಕಾರದಿಂದ ರೇಷ್ಮೆ ಇಲಾಖೆಯವರು ಒಬ್ರು ಬರ್ತಾರೆ, ರೇಷ್ಮೆ ಇಲಾಖೆಯವರು ಒಬ್ರು ಬರ್ತಾರೆ. ಅವ್ರು ನಿಮ್ಮನ್ನ ತೋಳು ಹುಣಸಿ ಕರ್ಕೊಂಡು ಹೋಗಿದ್ರು ಸರ್, ಒಂದ್ ಐದು ದಿವಸ ಅಲ್ಲೇ ಇದ್ರ? ಅಲ್ಲೇ ದಿವಸ. ಹೆಂಗ ಅನ್ಸುತ್ತೆ ಅಲ್ಲಿ ವ್ಯವಸ್ಥೆ? ಅಲ್ಲೇ ಸರ್ ಹಿಂಗಪ್ಪ ಆಟ ಮಾಡ್ತದ್ರಿ ಸರ್, ಈ ಉಳದ ಜೀವನ ಚಕ್ರ ಹಿಂಗ ಈ ಉಳದ ಈ ರೀತಿ ನೀವು ಇದ್ ಮಾಡ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತದ್ರಿ ಸರ್. ಸರ್, ಈಗ ಈಗ ಎಷ್ಟು ಜ್ವರಗಳು ಪಾಸ್ ಆಗುತ್ತೆ ನಿಮ್ಮ ಇದರೊಳಗೆ? ಅಲ್ಲಿ ಎರಡು ಜ್ವರ ಪಾಸ್ ಆಗಿದೆ ಸರ್, ನಮ್ಮಲ್ಲಿ ಎರಡು ಜ್ವರ ಸರ್, ಮೂರು ನಾಲ್ಕನೇ ಜ್ವರ ಪಾಸ್ ಆಗಿದೆ ಸರ್. ಮೂರುವರೆ ದಿನ ಮೈತಿ ಸರ್ ಒಂದು ಜ್ವರ ಅಂದ್ರೆ, ಮೂರುವರೆ ದಿನ ಮತ್ತೆ ಜ್ವರ ಪಾಕ. ರೇಷ್ಮೆ ಗೂಡು ಮನೆ, ರೇಷ್ಮೆ ಮನೆ ಏನಿದೆಯಲ್ಲ, ಅದನ್ನ ಬೇರೆ ಬೇರೆ ಕೀಟಗಳು ಬೇರೆ ಹುಳುಗಳ ಬಾಧೆ ಇರ್ತದ ಅಥವಾ ಅಲ್ಲಿಗೆ ಏನಾದ್ರೂ ತೊಂದರೆ ಕೊಡ್ತಾವ? ಊಜಿ ನೊಣ ಅಂತ ಒಂದು ಬರ್ತದೆ ಸರ್. ಊಜಿ ನೊಣ ಅದು ಒಳಗೆ ಕಂಡು ಆ ಹುಳದ ಮೇಲೆ ಕುಂತ್ರ ಅದು ಊಜಿ ಮ್ಯಾಗಟ್ ಅಂತ ಹೊರಗೆ ಬಂದ್ಬಿಡುತ್ತೆ ಸರ್, ಈ ಹುಳ ಸತ್ತೋಗ್ಬಿಡುತ್ತೆ. ಆ ಊಜಿ ಬರ್ದಂಗ ಎಲ್ಲ ಪರದೆ ಹಾಕಿರ್ತೀವಿ. ಪರದೆ ಹಾಕೊಂಡ್ರ ಸೊಳ್ಳೆ ಪರದೆ ತರ? ಸೊಳ್ಳೆ ಪರದೆ ತರ ಸರ್, ಎಲ್ಲ ಮೆಸ್ ಹೊಡೆದ್ ಸರ್ ಕಿಟಕಿಗೆಲ್ಲ, ಪಗಲ್ದಾಗ ಪರದೆ ಬಿಟ್ಟಿರ್ತದೆ ಸರ್, ಅದು ಮತ್ತೆ ನಾವು ಒಳಗೆ ಹೋದ್ರೆ ಮತ್ತೆ ಬಿಟ್ಟಿರ್ತೀವಿ. ಮತ್ತೆ ಮನುಷ್ಯರು ಹೋಗುವಾಗ್ಲೂ ಸಹಿತ, ನಾನ್ ಕೆಲವರು ಹೇಳ್ತಾರೆ ನಮ್ಮ ಯುವಕರೆಲ್ಲ ಮಾಡಿದ್ದಾರೆ, ಮನುಷ್ಯರು ಹೋಗುವಾಗ ಕಾಲಿಗೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ, ಕೈ ಕಾಲು ಎಲ್ಲ ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ತಾರೆ. ಹೌದಾ? ಅಂದ್ರ ಬೇರೆ ಈಗ ಇನ್ನೊಂದು ಈಗ ನಮ್ ಸಣ್ಣ ಹುಳು ಇರ್ತೈತಿ, ಇನ್ನೊಬ್ರದ್ದು ನಾಲ್ಕನೇ ಸಾವಿರ ಪಾಸ್ ಆಗಿರುತ್ತೆ ಅಂತ ಈಗ ನಾವು ಅಡ್ಡಾಡಂಗಿಲ್ಲ ಸರ್, ಅದು ಅಡ್ಡಾಡಿದ್ರೆ ಆ ಸೋಂಕು ಇಲ್ಲಿ ಬರ್ತೈತೆ. ಹಂಗಾಗಿ ನಾವು ಮೇಸರ್ ನಾವು ಅಷ್ಟೇ ಒಳಗೆ ಹೋಗ್ಬೇಕು, ಬೇರೆ ಬೇರೆ ಯಾರು ಎಂಟ್ರಿ ಇರಂಗಿಲ್ಲ ಸರ್. ಆತರ ಈಗ ನಿಮ್ಗೆ 400 ಮೊಟ್ಟೆ ತಂದೆ, ಎಷ್ಟು ರೇಷ್ಮೆ ಉತ್ಪನ್ನ ಆಗ್ತದೆ? ಒಂದು 100 ಮಟ್ಟಿಗೆ 80 ಕೆಜಿ ಬರ್ತದೆ. 80 ಕೆಜಿ, 80 ಕೆಜಿ ವರೆಗೆ ತೆಗ್ದಿವಿ ಸರ್, ಮಣ್ಣು ಕೂಡ 80 ಕೆಜಿ ಆಯ್ತು ಸರ್. 100 ಮಟ್ಟಿಗೆ ಒಂದು 3 ಕ್ವಿಂಟಲ್, 3 ಕ್ವಿಂಟಲ್ 25 ಕೆಜಿ ಆಯ್ತು ಸರ್. 13ನೇ ತಾರೀಕು ಹೋಗಿತ್ತು. ಇದು ಒಂಥರ ಏನು ನಿಮ್ಗೆ ತಿಂಗಳ ತಿಂಗಳ ಆದಾಯ, ತಿಂಗಳ ಸಂಬಳ ಇದ್ದಂಗಲ್ವ? ತಿಂಗಳ ಸಂಬಳ ಇದ್ದಂಗೆ ಸರ್, ಕರೆಕ್ಟ್ ಅದೇ ಡೇಟ್ ಹೇಳಿಕೆ ಬಂದ ನಮ್ದು 3 ಶಿಫ್ಟ್ ಆಯ್ತು ಸರ್ ಅಲ್ಲಿ ಹೊಲ. ಹಂಗಾಗಿ ಇಲ್ಲಿ ಮನೆ ಔಷಧಿ ಕ್ಲೀನ್ ಮಾಡ್ಕೊಂಡು ಸೋಂಕು ನಿವಾರಣೆ ಮಾಡಿಬಿಟ್ರೆ ತಕ್ಕಂತ ಅವ್ರಿಗೆ ಹೇಳಿಬಿಟ್ಟಿದ್ರೆ ಅಡ್ವಾನ್ಸ್ ಆಗಿ 4,000 ಪಾಸ್ ಆದವರಿಗೆ ನಾವು ತಂದಿಟ್ಕೋಬಹುದು ಸರ್. ಅಂದ್ರೆ ಒಂದು ಗೂಡು ಪಾಸ್ ಆಗ್ತಿದ್ದಂಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾ? ಇಲ್ಲಿ ಇನ್ನ ಕ್ಲೀನ್ ಮಾಡ್ಬಿಡ ಸರ್, ಇದನ್ನೆಲ್ಲ ಕಟ್ಟಿ ಇದೆಲ್ಲ ಕಿತ್ತಾಕಿ ಸೋಂಕು ನಿವಾರಣೆ ಮಾಡ್ಕೋಣ ಸರ್. ಇದೆಲ್ಲ ಸ್ಪ್ರೇ ಮಾಡ್ತಾರೆ, ಮಾಡ್ಕೊಳ್ತಾರೆ. ಈಗ 3 ಕ್ವಿಂಟಲ್ ನಿಮ್ಗೆ ರೇಷ್ಮೆ ಬರುತ್ತೆ ಅಂದ್ರೆ ಒಂದು ತಿಂಗಳ ಆದಾಯ? ಒಂದು ತಿಂಗಳ ಆದಾಯ ಕನಿಷ್ಠ ಈಗ 1,07,000 ಆಗಿದೆ ಸರ್. ಅದ ಕನಿಷ್ಠ ಒಂದು 70,000 ಉಳಿಬೋದು ಸರ್, ಒಂದು 30,000 ಹೋಗುತ್ತೆ ಸರ್ ಖರ್ಚಿ. ಹಾಕಲ್ಲ ಒಂದು ಕ್ಲಾಸ್ 1 ಆಫೀಸರ್ ಸಂಬಳ ಇದ್ದಂಗಲ್ವಾ? ಅಂದ್ರೆ ಒಮ್ಮೊಮ್ಮೆ ಲಾಸ್ ಆಗೈತೆ ಸರ್, ಅದು ರೋಗ ಪಾಗ ಇದ್ದಾಗ ಟೈಮ್ ಪರವಾಗಿಲ್ಲ ಸರ್. ಅಂತೂ ಒಂದ್ ರೀತಿಯಿಂದ ರೈತರಿಗೆ ಇದು ಭರವಸೆ, ಇದು ಭರವಸೆ ಸರ್, ಭರವಸೆ. ದುಡ್ಡು ಇಲ್ಲ, ದುಡ್ಡು ಮಾಡಕ್ಕಾಗಲ್ಲ, ಕೃಷಿಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಈ ಕನಿಷ್ಠ ಭೂಮಿ ಇರ್ತಕ್ಕಂಥದ್ದು ಇಷ್ಟು ಇಂಥವನ್ನೆಲ್ಲ ಮಾಡಿದ್ರೆ ಮಾಡ್ಕೊಂಡ್ರೆ ಬಹಳ ಈಸಿ ಸರ್, ಈಸಿ ಇದೆ, ಸುಲಭ ಆಗ್ತದೆ. ಮತ್ತೆ ಪ್ರತಿ ತಿಂಗಳು ದುಡ್ಡು ಎಣಿಸಬಹುದು ಇದರಲ್ಲಿ. ಬೇರೆ ಬೆಳೆಗಳಲ್ಲಿ ಆದ್ರೆ 6 ತಿಂಗಳಿಗೆ ವರ್ಷಕ್ಕೆ ಕೆಲವೊಮ್ಮೆ ಮಳೆ ಬೆಳೆ ಏನೋ ವ್ಯತ್ಯಾಸ ಆಗ್ಬಹುದು, ವ್ಯತ್ಯಾಸ ಅದ್ರ ಜೊತೆಗೆ ಇಂಥವನ್ನೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಭರವಸೆ ಆಗ್ತದೆ. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ತೊಡ್ಕೊಂಡಿರಿ ಅಂದ್ರೆ? ನಿಮಗೆ ನಮ್ಮ ಕುಟುಂಬದಲ್ಲಿ ಕನಿಷ್ಠ ಒಂದು 12 ಜನ ಆಗಿದ್ರು ಸರ್. ಹೊರಗಿನ ಅವ್ರ ಆಳುಗಳ ಸಂಖ್ಯೆ ನಿಮ್ಗೆ ಬೇಕಾಗಲ್ಲ, ಅಗತ್ಯ ಬರಲ್ಲ ಜಾಸ್ತಿ. ಗೂಡು ಬಿಡಿಸಕರ ಅಗತ್ಯ ಇದೆ ಸರ್, ಗೂಡು ಬಿಡಿಸಕರ ಕರ್ಕಂತೀವಿ ಸರ್ ಅಲ್ಲಿವರೆಗೆ ಕರೆಯದಲ್ಲಿ ರೇಷ್ಮೆ ಇದಕ್ಕೆ. ಎಷ್ಟು ಖರ್ಚು ಬರುತ್ತೆ ಈಗ ನೀವೊಂದು 70,000 ಇದು ಮಾಡ್ತೀರಿ, ಎಷ್ಟು ಖರ್ಚು ಬರ್ತದೆ ನಿಮ್ಗೆ? ಒಂದು 50,000 ಖರ್ಚು ಬರ್ತದ ಒಂದು ತಿಂಗಳಿಗೆ? ಒಂದ್ ತಿಂಗಳಿಗೆ ಒಂದು ಅದ 30,000-35,000 ಒಳಗೆ 1,00,000 ಬೆಳಿಬೋದು ಸರ್, ಬೇಸಿ ಇದಾದ್ರೆ ಇಳುವರಿ ಬಂತಂದ್ರೆ. 40,000 ಖರ್ಚು, 60,000 ಉಳಿತೈತೆ. ಉಳಿತೈ ಎಲ್ಲ ಬಂತು, ಮಾರಾಟ ಸರಕು ಅಲ್ಲಿ ಸಾಗಾಣಿಕೆ ಮಾಡೋದು ಎಲ್ಲದೂ ಬಂತು, ಎಲ್ಲ ಒಟ್ಟು 35,000 ಮುಗಿದ ಒಂದು 60,000 ರೂಪಾಯಿ ಉಳಿತದೆ ಪ್ರತಿ ತಿಂಗಳು. ಇದು ಪ್ರತಿ ತಿಂಗಳು ನಿರಂತರವಾಗಿ ನಡೀತಾ ಇರುತ್ತೆ, ನಡೀತಾ ಇರ್ತದೆ. ತುಂಬಾ ಹೆಚ್ಚು ವ್ಯತ್ಯಾಸ ಏನಾಗಲ್ಲ ಮಾರುಕಟ್ಟೆಯಲ್ಲಿ? ಇಷ್ಟಿನ ಬಹಳ ವ್ಯತ್ಯಾಸ ಇತ್ತು ಸರ್, ಒಳ್ಳೆ ಕ್ವಾಲಿಟಿ ಗುಡಿಗೆ ಒಳ್ಳೆ 400 ರೂಪಾಯಿವರೆಗೆ ಆಗಿದೆ ಸರ್. ಈಗ ಮೊನ್ನೆ ನಾವು ಓದಕ್ ಕೂಡ ಒಳ್ಳೆ ಕ್ವಾಲಿಟಿ ಗುಡ್ ಬೆಳಿಬೇಕು ಸರ್, ಹಂಗಂದ್ರೆ ಒಳ್ಳೆ ರೇಟ್. ಒಳ್ಳೆಯದು ಜಿ ದೊಡ್ಡ ಕಡ್ಲಬಾಳಪುರೆ, ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಂಡ್ರಿ. ನನ್ಗೆ ಅನ್ಸಿದ ಮಟ್ಟಿಗೆ ಈಗ ಹೊಸ ತಲೆಮಾರಿನ ಯುವಕರು, ಈಗ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನೂ ಓದಿಸ್ತೀರಿ ಎಲ್ಲ ಮಾಡ್ತೀರಿ, ನಿಮ್ಗೆ ಎಲ್ಲೆಲ್ಲ ಉದ್ಯೋಗಕ್ಕೂ ಸಹಿತ ಅಲ್ಲಾಡ್ತಾರೆ, ಕೆಲವರಿಗೆ ಉದ್ಯೋಗ ಸಿಗ್ಬೋದು ಸಿಗದೇ ಇರ್ಬೋದು, ಅಂಥವರಿಗೆ ಆಶಾದಾಯಕದ ಮಾತುಗಳನ್ನ ಏನು ಹೇಳಕ್ ಬಯಸ್ತೀರಿ ನೀವು? ಈ ನಮ್ಮ ವ್ಯವಸಾಯಕ್ಕೆ ತೊಡಿಸ್ಕೊಂಡ್ರ ಇಂಥ ಈ ರೇಷ್ಮೆ ಆಗ್ಬೋದು ಮಲ್ಲಿಗೆ ಆಗ್ಬೋದು ಇದು ಈಸಿ ಅಂತ ಹೇಳಿ ನಾವು ಹೇಳ್ಬೋದು ಸರ್. ಇದರಿಂದ ನಾವು ಜೀವನ ಮಾಡ್ಬೋದು, ಜೀವನಕ್ಕೆ ಸಮಸ್ಯೆ ಇಲ್ಲ ಜೀವನ ಮಾಡೋದಕ್ಕೆ ಅನ್ನೋದಕ್ಕೆ ಹೇಳ್ಬೋದು ಸರ್. ಈಗ ಸಾಮಾನ್ಯವಾಗಿ ನಮಗೆ ನಮ್ಮ ಹಳ್ಳಿಗಳಲ್ಲೆಲ್ಲ ಮಕ್ಕಳು ಹೊಲ್ದಾಗ ಏ ನೀನು ಯಾಕೆ ಹೊಲ್ದಾಗ ಬರ್ತೀಯ, ನೀನು ಓದೋಗು ಅಂತ ಹೇಳ್ತಾರೆ. ಅಂದ್ರೆ ಒಂಥರದ ಅಸಡ್ಡೆ ಮನೋಭಾವನೆಯನ್ನ ಕೃಷಿಯಲ್ಲಿ ಬೆಳೆಸ್ತಾರೆ ಕೆಲವರೆಲ್ಲ, ಇದು ನೀವು ಮುಟ್ಬೇಡ್ರಿ, ನೀವು ಮಾಡ್ಬೇಡ್ರಿ, ಇದು ನಮ್ ತಲೆಗೆ ಸಾಕಾಗ್ಲಿ ಕಷ್ಟ ಅಂತ ಹೇಳ್ತಾರೆ. ಹಂಗೆ ಹೇಳೋ ಸ್ಥಿತಿ ನಿಜವಾಗ್ಲೂ ಇದೇನಾ? ಇಲ್ಲ ಸರ್, ಹಂಗೆ ಹೇಳೋ ಸ್ಥಿತಿ ನಿಜವಾಗಿ ಇಲ್ಲ ಸರ್. ಇದರಲ್ಲಿ ನಾವು ಮನಸ್ಸಿಟ್ಟು ಮಾಡಿದ್ರೆ ಇದು ಜೀವನ ಮಾಡಕ ಒಳ್ಳೆ ಕೃಷಿ, ಕೃಷಿಯನ್ನ ಗೌರವದಿಂದ ಕಂಡ್ರೆ ಎಲ್ಲ ಆಗ್ತದೆ. ಶ್ರಮ ಇರಬೇಕು, ಶ್ರಮ ಇರಬೇಕು, ಆಸಕ್ತಿ ಇರಬೇಕು, ಆಸಕ್ತಿ ಇರಬೇಕು ಸರ್.

ಗೊಬ್ಬರ ಬರ್ತೀರಿ ಮನೆ ಕಡೆ ಸರಾಸರ ಬೆರಸಲಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಎದಗ ಅಂತಾರ ಮಲಗೂ ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈ ಕಣ್ಣ ನಿನಗ ಬಂಚೂರ ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈ ಕಣ್ಣ ನಿನಗ ಬಂಚೂರ ನಿನಗ ಬಂಚೂರ ನಿನಗ ಬಂಚೂರ ಈ ಸಜ್ಜೆಯ ಕಾಡುಗಳು